ಸಂಕರ್ಷನಲ್ಲ ವಾಸ್ತವ ಯಾವುದರಲ್ಲಿ ಪ್ರತಿಭೆಯಲ್ಲಿ ಭೂಮಿಯಲ್ಲಿ ಸಂಕರ್ಷಣ ನಾಮಕವಾಗಿರುವಂತ ಪುರುಷನಲ್ಲಿ ಪ್ರತಿಜ್ಞಾ ನಾಮಕವಾಗಿರುವಂತ ಸ್ತ್ರೀಯಲ್ಲಿ ಅದೃಷ್ಟ ನಾಮಕವಾಗಿರುವಂತ ಈ ಐದು ವ್ಯಕ್ತಿಗಳಲ್ಲಿ ಭಗವಂತನ ಐದು ರೂಪಗಳನ್ನ ಮತ್ತೆ ಅದರ ಐದು ಅಭ್ಯರ್ಥಿಗಳಿಗೆ ಮಾಡಿದೆ. ಒಂದು ವ್ಯಕ್ತಿಗೆ ಮೊದಲು ಸಮೀಪ ಇದೆ, ಅದೇ ರೀತಿ ನಾರಾಯಣ, ಆಮೇಲೆ ಹೊಗೆ ಇದೆ, ಅದೇ ವಾಸುದೇವ, ಅದರ ಬೆಳಕಿದೆ, ಅದೇ ಸಂಕರ್ಷಣ, ಅದರ ಕೆಂದ ಇದೆ, ಅದೇ ಪ್ರದ್ಯುಮ್ನ, ಅದರ ಕಿರಿ ಇದೆ. ಈ ಐದೈದು ಆಸ್ಪತ್ರೆಗಳು ಮತ್ತೆ ಒಂದೊಂದು ರೂಪಕ್ಕೂ ಐದೈದು ಮುಖ್ಯಗಳು ಹಿಂದೆ ಐತ್ರಿಯದಲ್ಲಿ ಬರುತ್ತೆ. ಚತುಸ್ತರ ಚತುಸ್ತರ ಚತುರ್ಥಿ ಆದ ನಾಲ್ಕು ರೂಪಗಳು ನಾಲ್ಕು ಕಲ್ಪಿಸಿದ್ದು ಎಲ್ಲೂ ಬಂದಿದ್ದ ನಾಲ್ಕು ಕಲ್ಪಿಸುವ ಅದು ಪಾತ್ರ. ಹಾಗಾಗಿ ನಾರಾಯಣದಲ್ಲೇ ಮತ್ತೆ ಐದು ರೂಪ ನಾರಾಯಣ ನಾರಾಯಣ ನಾರಾಯಣ ವಾಸುದೇವ ನಾರಾಯಣ ಸಂಕರ್ಷಣ ನಾರಾಯಣ ಪ್ರದ್ಯುಮ್ನ ನಾರಾಯಣ ಭಗವಂತರ ಆ ಹೆಸರು ನಾವು ಇಡೋದು, ನಾವೇ ದೇವರಿಗೆ ನಾಮಕರಣ ಮಾಡೋದು ಆ ಸಂಸ್ಕೃತಿಗೆ ಆ ಹೆಸರು. ಹಾಗೆ ಸಂಕರ್ಷಣ ಬಂದಾಗ ಸಂಕರ್ಷದಲ್ಲೂ ಐದು ರೂಪಗಳು ಕವಿತೆ ಹೊಗೆ ಆಮೇಲೆ ಬೆಳಕು ಕೆಟ್ಟ ಹಿಡಿ ಸಂಕರ್ಷಣ ನಾರಾಯಣ ಸಂಕರ್ಷಣ ವಾಸುದೇವ ಸಂಕರ್ಷ ಸಂಕರ್ಷಣ ಸಂಕರ್ಷ ಪ್ರದ್ಯುಮ್ನ ಸಂಕರ್ಷ ಹೀಗೆ ಐದು ವ್ಯಕ್ತಿಗಳಲ್ಲಿ ಅದರ ನಾರಾಯಣ ವಾಸುದೇವ ಸಂಕರ್ಷ ಪ್ರದ್ಯುಮ್ನ ಐದು ಬಗೆಯಲ್ಲೂ ಪಂಚಾತ್ಮಕನಾಗಿ ಪಂಚರೂಪಿಯಾದವರು ಪಂಚಾತ್ಮಿಯಲ್ಲಿ ತುಂಬಿದ್ದಾರೆ ಅಂತ ಉಪಾಸನೆ ಈ ಮಕ್ಕಳ ಉಪಾಸನೆ. ಅದರ ಮೊದಲು ಮೊದಲನೇ ಜೀವ ಸ್ವರ್ಗಕ್ಕೆ ಹೋಗಿ ಸೇರಿದ ಅದನ್ನ ಮೊದಲನೇ ಅಗ್ನಿಯಲ್ಲಿ ಸ್ವರ್ಗ ಅನ್ನುವ ಅಗ್ನಿಯಲ್ಲಿ ಅವನನ್ನ ಆಗತಿ ಮಾಡಿ ಅಸೌವನು ಗೌತವಾಗ್ನಿ ಸತ್ಯ ಆದಿತ್ಯ ಏವ ಸಮಿತಿ ರಶ್ಮಯೋ ಧೂಮೋ ಅಹರಸಿ ಚಂದ್ರಮಾಂಗಾರಾಹ ನಕ್ಷತ್ರಾಣಿ ಸ್ಫುಲಿಂಗಾಹ ಸತ್ಯಂತೆ ತಸ್ಮಿನ್ ಅಗ್ನೋ ದೇವಾ ಶ್ರದ್ಧಾ ಸಿಗ್ವತಿ ಸತ್ಯಾ ಆಹುದೇ ಸೋಮೋ ರಾಜಾ ಭವತಿ. ಮೊದಲನೇ ಹೋಮ ಇದು, ಮೊದಲನೇ ಹೋಮ ಯಾವ ಅಗ್ನಿಯಲ್ಲಿ ಅಸೌವಾವನು ಗೌತಮ ಅಗ್ನಿಗೆ ಸ್ವರ್ಗಲೋಕ ಅನ್ನುವಂಥ ಅಗ್ನಿಯಲ್ಲಿ ಜೀವನ ಅನುಭವಿಸಿದರು. ಸ್ವರ್ಗ ಕಳಿಸಿದ್ದು ಸ್ವರ್ಗ ಹೋಮ ಸ್ವರ್ಗ ಅನ್ನೋ ಬೆಂಕಿಯಲ್ಲಿ ಯಾಕೆ ಅಂದ್ರೆ ಅಸೌಲೋಕ ಅಲ್ಲಿ ಭಗವಂತ ನಾರಾಯಣ ರೂಪದಿಂದ ಇದ್ದಾರೆ. ಅವನು ಅಸೌಲೋಕ ಅಂತ ಅವರಿಗೆ ಹೆಸರು. ಸ್ವರ್ಗಲೋಕದಲ್ಲಿ ಇರತಕ್ಕಂತ ಭಗವಂತ ನಾರಾಯಣ ರೂಪ ಸ್ವರ್ಗದಲ್ಲಿ ಇರುವಾಗ ಸ್ವರ್ಗದಲ್ಲಿ ಸನ್ನಿಹಿತವಾಗಿತ್ತು. ಸ್ವರ್ಗದಲ್ಲಿ ನಿಯಾಮಕ ಶಕ್ತಿಯಾಗಿ ತುಂಬಿರುವ ಭಗವಂತನಿಗೆ ಅಸೌಲೋಕ ಅಂತ ಹೆಸರು. ಆದ್ದರಿಂದ ಸ್ವರ್ಗಕ್ಕೂ ಅಸೌಲೋಕ ಅಂತ ಹೆಸರು. ಅಸೌಲೋಕ ಆದರೆ ಏನು? ಅಸೌಲೋಕ ಅಂದ್ರೆ ಆ ಲೋಕ, ಈ ಲೋಕ ಅಲ್ಲ ಆ ಲೋಕ, ನಮಗೆ ಕಣ್ಣಿಗೆ ಕಾಣದ ಲೋಕ ನಮಗೆ ಕಾಣದ ಅಸೌಲಕ್ಷ ಪರೋಕ್ಷ ಇದ್ದಾರೆ. ಭಗವಂತನು ಅಲ್ಲಿ ಅಸೌಲೋಕ ಆಗಿದ್ದಾನೆ ಅಂತಂದ್ರೆ ಇಲ್ಲಿ ಎಲ್ಲ ಕಡೆಗಿಂತ ಹೆಚ್ಚು ಪ್ರಾಣಶಕ್ತಿ ತುಂಬಿರುವ ಲೋಕ, ಪ್ರಾಣದೇವರ ವಿಶೇಷ ಸನ್ನಿಧಾನ ಇರುವ ಲೋಕ. ಆದ್ರಿಂದ ಅಲ್ಲಿ ಇರತಕ್ಕ ಭಗವಂತ ಅಸೌ ಅಸುಂದ್ರ ಪ್ರಾಣದೇವರು ಅಸೌ ಅನ್ನೋದನ್ನು ಕೊಟ್ಟಿರುತ್ತೆ. ಪ್ರಾಣದೇವರಲ್ಲಿ ಸನ್ನಿಹಿತನಾದ ಭಗವಂತ ಅವರ ಕಡೆಯೂ ಪ್ರಾಣದೇವರ ಸನ್ನಿಹಿತನಾದ ಭಗವಂತ ಇರುವುದು ಅಲ್ಲಿ ವಿಶೇಷವಾದ ಪ್ರಾಣ ಸನ್ನಿಧಾನ, ವಿಶೇಷವಾದ ಭಗವಂತ ಸನ್ನಿಧಾನ. ಮತ್ತೆ ಭಗವಂತನು ಹೇಗಾಗಿದ್ದಾನೆ? ಲೋಕ ಆಗಿದ್ದಾನೆ. ಲೋಕ ಅಂದ್ರೆ ಜ್ಞಾನ ರೂಪ, ಇಲ್ಲಿ ಅಜ್ಞಾನ ರೂಪ ಅಲ್ಲ, ಅಲ್ಲಿ ಜ್ಞಾನ ರೂಪದ ಅಭಿವ್ಯಕ್ತಿ ಜಾಸ್ತಿ, ಪ್ರಾಣಶಕ್ತಿ ಅಭಿವ್ಯಕ್ತಿ ಜಾಸ್ತಿ. ಹಾಗಾಗಿ ಸ್ವರ್ಗ ಲೋಕದಲ್ಲಿ ಅಸೌ ಪ್ರಾಣಶಕ್ತಿಯನ್ನು ತುಂಬಿರುವ ಲೋಕ ಜ್ಞಾನ ಸ್ವರೂಪನಾದ ಭಗವಂತ ಇದರಿಂದ ಆ ಲೋಕಕ್ಕೆ ಅಸೌ ಲೋಕ ಆಗ್ತಿದ್ರು. ಅಲ್ಲಿರುವಂತಹ ಭಗವಂತನಿಗೆ ನಾರಾಯಣನಿಗೂ ಅಸೌ ಲೋಕ ಆಗ್ತಿತ್ತು. ಅವನು ಆ ನಾರಾಯಣನೇ ಅಗ್ನಿ. ಅಂತ ಸ್ವರ್ಗಲೋಕದಲ್ಲಿ ಸನ್ನಿಹಿತರಾದ ನಾರಾಯಣ ಎಂಬ ಬೆಂಕಿಯಲ್ಲಿ ಜೀವವನ್ನ ಹಾಕಿದ್ರು. ಆ ಬಗ್ಗೆ ಯಾಕೆ ಕೊಟ್ಟರು ಅವನು ಯಾಕೆ ಅಗ್ನಿ ಅಂದ್ರೆ, ಒಂದು ಈ ಜೀವವನ್ನ ಆ ಬಗ್ಗೆ ಕೊಟ್ಟರಲ್ಲ ಸವಾದ ಆಹುತಿಯನ್ನ ಸ್ವೀಕಾರ ಮಾಡುವುದಕ್ಕೆ ಅಗ್ನಿ ಯಾಕೆ ಅಗ್ನಿ ಅಂತ ಹೇಳ್ತೇವೆ. ನಾವು ಏನನ್ನ ಆಹುತಿಯಾಗಿ ಕೊಡ್ತೇವೆ ಅದನ್ನು ಅರ್ಥಿಸ್ಬಿಡ್ತದೆ. ಈ ಜೀವ ಅನ್ನೋ ಆಹುತಿಯನ್ನು ಕೊಟ್ಟಾಗ ಅವನು ತಗೊಂಡ್ಬಿಟ್ಟ, ಸ್ವೀಕಾರ ಮಾಡಿದ. ಅತಿಥಿ ಅಗ್ನಿ ಎಲ್ಲವನ್ನೂ ಸಂಹಾರ ಮಾಡುವ ಶಕ್ತಿಯಾದ್ದರಿಂದ ಅವನ ಅಗ್ನಿ ಎಲ್ಲ ಆತ ಸ್ವಂತದಲ್ಲಿ ಭೂಮಿಯಿಂದ ಬಂದಿರತಕ್ಕಂಥ ಜೀವಗಳನ್ನೆಲ್ಲ ಅದನ್ನು ಮಾತನ ಮಾಡಬಹುದು, ಸ್ವೀಕಾರ ಮಾಡಬಹುದು, ತೆಗೆದು ತಿನ್ನುವುದಲ್ಲ, ಅದನ್ನು ತನ್ನೊಳಗೆ ಹಾಕೊಂಡ. ಆಮೇಲೆ ಪರ್ಜನ್ಯ ನೆಲದಲ್ಲಿರ್ತಕ್ಕಂಥ ನೀರನ್ನು ಹೀರಿ ತನ್ನೊಳಗೆ ಹಾಕೊಂಡ ಅಗ್ನಿ. ಆಮೇಲೆ ಪೃಥ್ವಿ ನಾವು ಹಾಕಿರ್ತಕ್ಕಂಥ ಬೀಜಗಳನ್ನೆಲ್ಲ ತನ್ನೊಳಗೆ ಹೀರಿ ಸಜ್ಜು ಹಾಕೊಂಡು. ಆಮೇಲೆ ಗಂಟು ಸಸ್ಯವನ್ನು ಈ ಹೆಣ್ಣು ಅಡುಗೆ ಮಾಡಿ ಹಾಕಿದ ಸಸ್ಯವನ್ನು ಹೀರಿದ ಹೀರಿದ ಅನ್ನೋದು ಅಗ್ನಿ. ಆಮೇಲೆ ಹೆಣ್ಣು ಗಂಟಿನ ರೇಖಸ್ಥಾನ ಹೀರಿ ಹೀಗೆ ಎಲ್ಲವೂ ಹೀರುವಂತ ಎಷ್ಟಿದೆ ಅಗ್ನಿ. ಅಗ್ನಿ ಅಂದ್ರೆ ಒಳಗೆ ಹಾಕೊಂಡು ತನ್ನೊಳಗೆ ಅದನ್ನು ಅಬ್ಸರ್ವ್ ಮಾಡಿಕೊಂಡು ಚಲನೆ ಮಾಡತಕ್ಕಂತಹ ಶಕ್ತಿಯಾಗುತ್ತ ಅಲ್ಲಿ ಅಗ್ನಿಯಾಗಿದ್ದು ಅಲ್ಲಿ ಇರತಕ್ಕಂತಹ ಸಮಸ್ತ ದೇವತೆಗಳಿಗೆ ಅವನ ಅಂಗಗಳಾದ ಪರಿವಾರ ಪೂತರಾದ ದೇವತೆಗಳಿಗೆ ಮತ್ತು ಅವರ ಅಂಗಗಳಿಗೆ ಚಲನೆ ಕೊಟ್ಟ ಹಾಗೆ ಎಲ್ಲ ಕಡೆ ಅಲ್ಲಿ ತೆಗೆದು ಪರ್ಜನ್ಯ ಪೃಥ್ವಿ ಪುರುಷ ಸ್ತ್ರೀ ಎಲ್ಲದಲ್ಲಿ ಅಂಗಗಳಿಗೆ ಚಲನೆ ಕೊಡತಕ್ಕಂತಹ ಶಕ್ತಿಯಾಗಿ ಅಗ್ನಿಯಾಗಿದ್ದಾನೆ. ಆಮೇಲೆ ಇನ್ನೊಂದು ವಿಶೇಷವಾದ ಅರ್ಥ ಅಗ್ನಿ ಅಂದರೆ ನೀ ಅಗ ನೀ ಅಂದರೆ ನಿಯತವಾಗಿ ನಿಶ್ಚಿತವಾಗಿ ನಿಯತವಾಗಿ ನಿಯತ್ಯ ಅಗ ಅದಕ್ಕೆ ಸ್ಥಿರ ಯಾವ ನಿಯತವಾಗಿ ಸ್ಥಿರವಾದದ್ದು ಅದು ಅಗ್ನಿ ಉಳಿದಂತೆಲ್ಲ ಬಂದು ಹೋಗುವಂತದ್ದು ಬೇಸು ನಿಯತವಾದ ಸ್ಥಿರವಾದ ಈ ಐದು ಅಗ್ನಿಗಳಲ್ಲಿ ಸ್ಥಿರವಾಗಿ ಜೀವದ ಸಂಚಾರ ಅದರಿಂದ ಆಗ್ತಕ್ಕಂಥ ವಿಚಾರಗಳಾಗಿತ್ತು ಅದು ಯಾವುದು ನಿಯತವೋ ಸ್ಥಿರವೋ ಅದು ಅಗ್ನಿ ಅದರಂತ ಸದಾಸ್ಥಿರ ಅದರಿಂದ ಅದು ಅಗ್ನಿ ನೀ ಅಂದರೆ ನಿಶ್ಚಯೇನ ನಿತ್ಯಂ ನಿಯತ್ಯ ಆಗ ಅಂದರೆ ಚಲನೆ ಇದ್ದು ನಿತ್ಯವೂ ಸ್ಥಿರವಾಗಿರ್ತಕ್ಕಂಥ ಶಕ್ತಿ ಅದರಿಂದ ಬಲವಂತ ಈ ಅರ್ಥ ಆಚಾರ್ಯರು ಮಾತ್ರ ಹೇಳಿದ್ದು ಮತ್ತು ಇಲ್ಲಿ ಮಾತ್ರ ಹೇಳಿ ಬೇರೆ ಆಚಾರ್ಯ ಅರ್ಥ ಹೇಳಿಲ್ಲ ಬೇರೆ ಯಾರು ಈ ಅರ್ಥ ಹೇಳಿಲ್ಲ. ಹೀಗೆ ಸ್ವರ್ಗ ಲೋಕ ಅನ್ನೋದು ಅದು ಹೋಗುವವರು ಬರುವವರು ಮತ್ತು ಹೋಗ್ತಾ ಇರ್ತದೆ ಆ ಲೋಕ ಸ್ಥಿರ ಆ ಸ್ಥಿರವಾದ ಲೋಕದಲ್ಲಿರ್ತಕ್ಕಂಥ ಭಗವಂತ ಅಗ್ನಿ ಶುಕ್ರ ಚೆನ್ನಾಗಿ ಅಲ್ಲಿ ಇದ್ದಾರೆ. ಅಗ್ನಿಯಿಂದ ಆಗಬೇಕಾಗಿದ್ರೆ ಬೇಕಾಗುತ್ತೆ ಕಟ್ಟಿಗೆಯಬೇಕು ಸ್ವರ್ಗ ಲೋಕದಲ್ಲಿ ಬೆಂಕಿ ನಾರಾಯಣ ಅಗ್ನಿ ಹೊಡಿಲಿಕ್ಕೆ ಕಟ್ಟಿಗೆ ಯಾವುದು ನಾರಾಯಣನ ಕಟ್ಟಿಗೆ ನಾರಾಯಣನ ಅದು ಯಾವುದಾಗಿ ಕಟ್ಟಿಗೆ ಯಾವುದಾಗುತ್ತೆ ಸತ್ಯ ಆದಿತ್ಯ ಏವ ಸವಿತು ಸೂರ್ಯ ಅನ್ನುವ ಕಟ್ಟಿಗೆಯಿಂದ ಆ ಸ್ವರ್ಗ ಈ ಉಪಕ್ರಮೇ ಬಹಳ ಸುಂದರವಾಗಿ ಕವ್ಯ ಸೂರ್ಯ ಅನ್ನುವ ಕಟ್ಟಿಗೆ ಉರಿತಾ ಇದೆ ಪ್ರಚುರಿಸ್ತಾ ಇದೆ ಬೆಂಕಿ ಉರಿತಾ ಇದೆ ಕಟ್ಟಿಗೆ ಅವರು ಸೂರ್ಯ ಮಂಡಲ ಅಂತಕ್ಕಂಥ ಕಟ್ಟಿಗೆಯಲ್ಲಿ ಬೆಂಕಿ ಉರಿತಾ ಇದೆ ಆದಿತ್ಯ ಏವ ಸವಿತು ಆದಿತ್ಯ ಅಂದ್ರೆ ಇಲ್ಲಿ ನಾರಾಯಣ ನಾರಾಯಣ ನಾರಾಯಣದಲ್ಲೇ ಬರ್ತಾ ಇದ್ದರು ಯಾಕೆ ಆದಿತ್ಯ ಸಮಿತ್ ಆದಿತ್ಯನೇ ಕಟ್ಟಿಗೆ ಅಂದರೆ ಸಮಿತ್ ಕಟ್ಟಿಗೆ ಬೇಕು ಸಮಿತ್ ಅಂದ್ರೆ ಕಟ್ಟಿಗೆ ಸಮಿತೆ ಅಂತೇವರು ಸಮಿತಿ ಅಂದ್ರೆ ಏನು ಸಮಿತ್ ಯಾಕೆ ಹೆಸರು ಕಟ್ಟಿಗೆಗೆ ಅಂದ್ರೆ ಅದು ಸಮಿತಯತಿ ಸಮಯತೆಯಲ್ಲಿ ಬೆಂಕಿಯನ್ನ ಪ್ರಜ್ವಲಿನ ಗೊಳಿಸುತ್ತದೆ ಅದರಿಂದ ಕಟ್ಟೆ ಬೆಂಕಿ ಮಾಡುವಂತಹ ಸಮಯದಲ್ಲಿ ಬೆಂಕಿಯನ್ನ ಬೆಂಕಿಯ ಜ್ವಾಲೆಯನ್ನು ಅದರಿಂದ ಬೆಂಕಿಯ ಜ್ವಾಲೆ ಹೆಚ್ಚು ಮಾಡುವಂತಹ ಯಾವುದು ಕಟ್ಟಿಗೆ ಭಗವಂತನ ಅಲ್ಲಿ ಇರ್ತಕ್ಕಂಥ ರೂಪ ಸೂರ್ಯಮಂಡಲದಲ್ಲಿ ಇರತಕ್ಕಂಥ ರೂಪ ಸಮಿತ್ತಲ್ವ ಸಮಯದಲ್ಲಿ ಬೆಳಕನ್ನು ಜಾಸ್ತಿ ಮಾಡ್ತಾ ಇಲ್ವ ಅದರಿಂದ ಅವರು ಸಮಿತ್ತಾದ ಅದರಿಂದ ಆದಿತ್ಯ ಸಮಿತ್ತಾದ ಮತ್ತೆ ಏನು ಮಾಡಿದ್ದೆ ತಮಗೆ ಬೆಂಕಿಯನ್ನು ಸ್ವೀಕಾರ ಮಾಡಿಕೊಂಡ ಗಿರಿಗೊಂಡ ಮುಗಿಯಿತು ಅದಕ್ಕೆ ಸೂರ್ಯನು ಆದಿತ್ಯ ಅಲ್ಲ ಅದಕ್ಕೆ ಇದೆ ಆದಿತ್ಯ ಸೂರ್ಯನು ಆದಿತ್ಯ ಅದಕ್ಕೆ ಹೀರಿಕೊಳ್ತಾನೆ ಏನಂತ ನೆಲದಲ್ಲಿ ನೀರನ್ನು ಹೀರಿಕೊಳ್ತಾನೆ ಮನುಷ್ಯನ ಆಯುಷ್ಯವನ್ನು ಹೀರಿಕೊಳ್ತಾನೆ ಅದರಿಂದ ಆದಿತ್ಯ ಶಬ್ದವಾಚನಾಗಿದ್ದಾರೆ ಆದಿತ್ಯ ಶಬ್ದವಾಚನಾಗ ಆದಿತ್ಯದಲ್ಲಿರ್ತಕ್ಕಂಥ ನಾರಾಯಣ ನಾರಾಯಣನೇ ಸದೇಶಿ ಕಟ್ಟಿಗೆ ಹಾಗೆ ಬೆಳಕನ್ನು ಹೆಚ್ಚಿಸುತ್ತೆ ಅದು ವಿಶ್ವಕ್ಕೆ ಬೆಳಕನ್ನು ಹೆಚ್ಚಿಸುತ್ತ ಹಾಗಾಗಿ ಅವರು ಸಮಿತ್ತಾನೆ ಆದಿತ್ಯದಲ್ಲಿ ಸ್ವರ್ಗ ಅನ್ನುವ ಬೆಂಕಿಗೆ ಸೂರ್ಯಮಂಡಲ ಅನ್ನುವ ಕಟ್ಟಿಗೆ ಹಾಕಿದೆ ಕಟ್ಟಿಗೆ ಹಾಕಿದ ತಕ್ಷಣ ಮನೆ ಇರುತ್ತೆ ಬರೀ ಜ್ವಾಲೆ ಅಂದ್ರೆ ಭಸ್ಮಯೋಧುಮನ ಸೂರ್ಯಮಂಡಲದಿಂದ ಹೊರಟ ಮನೆ ಯಾವುದು ಕಿರಣಗಳೇ ಕಿರಣಗಳು ಹೇಳಿದೆ ಆ ಸೂರ್ಯಮಂಡಲದಿಂದ ಬಂದುವ ಇಡೀ ದಿನ ದುರಂತಗಳಲ್ಲಿ ವ್ಯಾಪಿಸುವ ಆ ಕಿರಣವೇ ಧೂಮ ಅದರಲ್ಲಿ ಇರತಕ್ಕಂಥ ಭಗವಂತನೇ ಧೂಮ ಶಬ್ದವಾಚ್ಯ ನಾರಾಯಣ ವಾಸುದೇವ ಸೂರ್ಯಕಿರಣಗಳಲ್ಲಿರ್ತಕ್ಕಂಥ ನಾರಾಯಣ ವಾಸುದೇವ ರೂಪ ಅವನು ಯಾಕೆ ರಶ್ಮಿ ರಶ್ಮಿ ಅಂದ್ರೆ ರತಿ ಶಂಪಾನ ಶ್ಯಾಮ ಮಾದರಿ ಜ್ಞಾನ ಶಾಂದ್ರಾನಂದ ಜ್ಞಾನಾನಂದಮಯವಾದ ಕ್ರೀಡೆ ಅದರಿಂದ ಅವನು ರಶ್ಮಿ ಮಾದರಿ ಕ್ರೀಡೆ ಶಾಂದ್ರಾನಂದ ಮಾದರಿ ಜ್ಞಾನ ಜ್ಞಾನಾನಂದಮಯವಾದ ಕ್ರೀಡೆ ಇಡೀ ಇದೂ ಅವನಿಗೆ ಕ್ರೀಡೆ ಬೆಂಕಿ ಬೆಂಕಿಯಾಗಿ ಬೆಚ್ಚಾಗಿ ಸೂರ್ಯ ಕ್ರೀಡೆ ಅವರಿಗೆ ಆ ಕ್ರೀಡೆ ಜ್ಞಾನಾನಂದಮಯವಾದ್ದು ಅದರಿಂದ ಅವನು ರಶ್ಮಿ ಅಂತ ಜ್ಞಾನಾನಂದಮಯನಾಗಿರತಕ್ಕಂಥ ಭಗವಂತ ಸಹಿತ ಆಗಿರುವುದರಿಂದ ಈ ಕ್ರೀಡಕ್ಕೂ ರಶ್ಮಿ ಆಮೇಲೆ ಅದು ಧೂಮ ಯಾಕೆಂದ್ರೆ ಧೂಮ ಶಬ್ದವಾಚನಾಗಿ ಇರುವಂತ ಅಲ್ಲಿದ್ದಾನೆ ಧೂಮ ಅಂದ್ರೆ ಏನು ರೂಪ್ಕರೋ ಧೂಮ ಅಂತ ಒತ್ತೋರಿಸುವಂತ ರೂಪ್ಕರೋ ಇಲ್ಲಿ ಏನ್ ಮಾಡ್ತಾರೆ, ಇವರು ಕತ್ತಲನ್ನು ಅವನು ತೋರಿಸ್ತಾನೆ. ಲಕ್ಷ್ಮಿಯಲ್ಲಿ ಇವರು ಕತ್ತಲನ್ನು ತೋರಿಸ್ತಾನೆ. ಹಾಗೇನೆ ಹೊಗೆ ಕೂಡ ಏನ್ ಮಾಡುತ್ತೆ ಅಂತಂದ್ರೆ, ಹೊಗೆ ಧೂಮ, ಅದಕ್ಕೆ ಧೂಮ ತೋರಿಸುತ್ತೆ. ಅದು ಯುಕ್ತರು ಮೊದಲು ಹೊಗೆ ಹುಟ್ಟಿದ ತಕ್ಷಣ ಏನಾಗುತ್ತೆ ಅಂದ್ರೆ, ನಮ್ಮ ವಾಸ್ತವ ಹೊಗೆ ಮಾಡ್ತಕ್ಕಂತ ಸಂಸ್ಕಾರ ಬೇರೆ ತರ ನಮ್ಮ ಕಣ್ಣಿಗೆ ಎದುರು ಇರ್ತಕ್ಕಂತಹ ವಸ್ತುಗಳನ್ನು ಕಾಣದಂತೆ ಕೆಲಸ ಕಣ್ಣನ್ನ ಮಲಿನಗೊಳಿಸುತ್ತೆ. ಆದ್ರೆ ಈ ರಶ್ಮಿ ಆಗಲ್ಲ, ಇದು ಕತ್ತಲನ್ನು ಗುರುತ್ತ ಕತ್ತಲನ್ನು ಗುರುತರಿಸಿ ಈ ಧೂಮ ಅನ್ನೋ ಶಬ್ದವನ್ನು ಚೆನ್ನಾಗಿ ಕಿರಣಗಳಲ್ಲಿದ್ದಾರೆ. ಹೊಗೆ ಬಂತು, ಹೊಗೆ ಬಂದು ಮತ್ತೆ ಪ್ರಜ್ವಲಿಸಬೇಕಲ್ಲ, ಅದು ಕಟ್ಟಿಗೆ ಇಟ್ಟುಕೊಳ್ಳುವಂತೆ ಹೊಗೆ ಬರುತ್ತೆ. ಅದು ಕಟ್ಟಿಗೆ ಇಟ್ಕೊಳ್ಳುವ ತನಕ ಅದರ ಕಟ್ಟಿಗೆಯಲ್ಲಿ ಇರತಕ್ಕಂತ ನೀರಿನ ಅಂಶವನ್ನು ಮಾಯಿಸ್ತಾರೆ, ಹೀರಿಕೊಳ್ಳುವ ತನಕ ಹೊಗೆ ಬರುತ್ತೆ. ಆ ನೀರನ್ನು ಹೀರಿದ ತಕ್ಷಣ ಮತ್ತೆ ಫ್ರೈ ಬರುತ್ತೆ. ಇಲ್ಲಿ ಹೊಗೆ ಬಂದ ಮೇಲೆ ಮತ್ತೆ ಬೆಂಕಿ ಬರಬೇಕಂತ ಹೌದು. ಸೂರ್ಯಕಿರಣ ಅನ್ನುವ ಹೊಗೆ ಹಾಕಿದ್ರು, ಅದ ನಂತರ ಬೆಂಕಿ ಬರುತ್ತೆ. ಅದು ಬೆಳಕು ಹಗಲು ಅನ್ನುವ ಬೆಂಕಿ ಬರುತ್ತೆ. ಆಗಿ ಹಗಲು ಅನ್ನುವ ಬೆಂಕಿ ಬರುತ್ತೆ. ಸ್ವರ್ಗಲೋಕದ ಬೆಂಕಿಯ ಬೆಳಕು ಜ್ವಾಲೆ ಹಗಲು ಅನ್ನುವಂತಹ ಜ್ವಾಲೆ ಅದರಲ್ಲಿ ಸೂರ್ಯ ನಾರಾಯಣ ನಾರಾಯಣ ನಾರಾಯಣ ವಾಸುದೇವ ಹಗಲು ಅನ್ನು ಹೊರಿಸಿದೆ. ನಾರಾಯಣ ಸಂಕರ್ಷಣ ನಾರಾಯಣ ಸಂಕರ್ಷಣ ರೂಪದಿಂದ ಹಗಲಿನಲ್ಲಿ ತುಂಬಿದ ಅದು ಒಂದು ಜೀವಿದ್ರೆ ಜ್ವಾಲೆ. ಜ್ವಾಲೆ ಯಾಕೆ ಇದು ಮೊದಲು ಜ್ವಾಲೆ ಅಂದ್ರೆ, ಅದಕ್ಕೆ ಜ್ವಾಲೆಗೆ ಹೆಸರೇ ಅರ್ಜಿಗೆ ಹೆಸರು. ಅರ್ಜಿ ಅಂದ್ರೆ ಯಾವುದರಲ್ಲಿ ನಾವು ರಕ್ಷಣೆ ಮಾಡ್ತೀವೋ ಅದು ಅರ್ಜಿ. ಬೆಂಕಿಯ ಅರ್ಜಿ ಪ್ಲೇಸ್ನಲ್ಲಿ ನಾವು ಅರ್ಚನೆ ಮಾಡ್ತೇವೆ. ಅಷ್ಟೇ ಅಲ್ಲ, ಅರಂಭಿತ ಎಲ್ಲವನ್ನ ಎಬ್ಸಾರ್ ಮಾಡಿಕೊಂಡು ಪುಷ್ಟವಾಗಿ ಬೆಳಗುತ್ತೆ. ಹಗಲು ಕೂಡ ಎಲ್ಲಿ ನಾವು ಅರ್ಚನೆ ಮಾಡೋದು, ನಮ್ಮ ಪೂಜೆ ಎಲ್ಲ ಹಗಲು. ಅದರಿಂದ ನಮ್ಮ ಅರ್ಚನೆಯ ಕಾಲ ಹಗಲು, ಅರ್ಚನೆಯ ಸ್ಥಾನ ಹಗಲು, ಅರ್ಚನೆಯ ಸ್ಥಾನ ಬೆಂಕಿಯ ಜ್ವಾಲೆ. ಹಾಗಾಗಿ ಅರಂಭಿತ ಚೆನ್ನಾಗಿ ಮುಟ್ಟಿಸಿತ್ತು ಮತ್ತು ಪೂಜೆಗೆ ಅರ್ಹವಾದದ್ದು. ಅದರಿಂದ ಅರ್ಚಿಹಿ ಅಂತಂದ್ರೆ ಹಗಲು, ಅರ್ಚಿಹಿ ಅಂತಂದ್ರೆ ಅದಿಲ್ಲ ಯಾವುದು ಹಗಲು. ಹಗಲಿಗೆ ಏನಿದ್ರು ಆಹಾಹ ಆಹಾಹ ಅಂದ್ರೆ ಭಗವಂತನಿಗೆ ಆಹಾಕೆ ಅಂತಂದ್ರೆ ನಹನೀಯತೆ, ನೀವು ನನ್ನ ಹಿಂಸೆ ಒಳಪಡಿಸುವುದು ಹೋಗಲಾಡಿಸುವುದು ಸಾಧ್ಯ ಇಲ್ಲ. ಹಗಲನ್ನ ಹಗಲನ್ನ ಕಟ್ಟಲು ಹೋಗಲಾಡಿಸಲಾರದು. ಅದರಿಂದ ನಿಜವಾಗಿ ತಮಾಷೆ ಅನ್ನೋದು ಇದು ಧೂಮ ಕೂಡ ಕತ್ತಲನ್ನು ಹೋಗಲಾಡಿಸಿದೆ. ಅದು ಧೂಮ, ಧೂಮ ಅಂದ್ರೆ ಕತ್ತಲನ್ನು ದೂರೀಕರಿಸಿ, ಸೂರ್ಯನ ಕಿರಣ ಕತ್ತಲನ್ನು ದೂರೀಕರಿಸಿ, ಧೂಮ ಅಂದ್ರೆ ದೂರೀಕರಿಸಿ, ಆಹಾರ ಅಂದ್ರೆ ದೂರೀಕರಿಸಲಿಕ್ಕಾಗದೆ ಇದ್ದಾರೆ. ಬೆಳಕನ್ನ ಕತ್ತಲನ್ನ ಬೆಳಕು ಒದ್ದೋಡಿಸಿದೆ. ಬೆಳಕನ್ನ ಯಾವ ಕತ್ತಲು ಒದ್ದೋಡಿಸಲಾರದು. ಸೂರ್ಯನೇ ಹೊರಕೋಗಿ ಕತ್ತಲ ಬರಬೇಕು ಅಂತ ಸೂರ್ಯ ಇರುವಷ್ಟು ಕಾಲ ಕತ್ತಲಿನಿಂದ ಬೆಳಕನ್ನು ಒದ್ದೋಡಿಸಿ. ಕತ್ತಲು ತುಂಬಿದಾಗ ನಾವು ಬೆಳಕು ಹಚ್ಚಿ ಕತ್ತಲನ್ನು ಒದ್ದೋಡಿಸಿದ್ವಿ. ಆದ್ರೆ ಬೆಳಕು ತುಂಬಿದಾಗ ಕತ್ತಲನ್ನು ಮತ್ತು ಬೆಳಕನ್ನು ಒಡಿಸಲಿಕ್ಕೆ ಬರುತ್ತೆ. ಅದರಲ್ಲಿ ಬೆಳಕಿಗೆ ಅಹ ಅಂತ ಇಟ್ ಕೆನಾಟ್ ಬಿ ಡಿಸ್ಟ್ರಾಯ್ ಬೈ ಎನಿ ಇನ್ಸ್ಟ್ರೂಮೆಂಟ್, ಬಟ್ ಡಾರ್ಕ್ನೆಸ್ ಕ್ಯಾನ್ ಬಿ ಡಿಸ್ಟ್ರಾಯ್. ಒಂದು ಡಾರ್ಕ್ ಆಗಿರುತ್ತೆ, ಅದು ಒಂದು ಕತ್ತಲು ಹಾಕಿ ಬೆಳಕನ್ನು ಇರದಾಗ ಮಾಡಿ ಬರುತ್ತೋ ಅದರಿಂದ ಬೆಳಕು ಅಹ ಅಂದ್ರೆ ಕೆನ್ ನೆವರ್ ಬಿ ಡಿಸ್ಟ್ರಾಯ್. ಯಾವುದರಿಂದಲೂ ನಾಶವಾಗುತ್ತೆ. ಸೂರ್ಯನೇ ಹೊರಟು ಹೋಗ್ಬೇಕಂತವರು, ಸೂರ್ಯ ಇದ್ದಾಗ ಬೆಳಕು ಇದ್ದಾಗ ಬೆಳಕನ್ನು ನಾಶ ಮಾಡಲಿಕ್ಕೆ ಆಗುತ್ತೆ. ಬೆಳಕನ್ನು ನಾಶ ಮಾಡಿಕೊಂಡ್ರೆ ಬೆಳಕು ಬರದ ಹಾಗೆ ಕೋಣೆ ಕಿಟಕಿ ಎಲ್ಲ ಬಾಗಿಲು ಹಾಕೊಂಡು ಬೇರೆ ವಿಷಯ. ಸೂರ್ಯ ಹೊರ ಬೆಳಕು ಇದ್ದಾಗ ಬೆಳಕನ್ನು ನಾಶ ಮಾಡಲಿಕ್ಕೆ ಅದ್ರಿಂದ ಅದಕ್ಕೆ ಆಹಾರೂ ಆಹಾರಿದ್ದರೂ ನಾಶ ಮಾಡಲಿಕ್ಕೆ ಅವನು ಅರ್ಜಿ ಪ್ರಕಾಶ ರೂಪ. ಅವನು ಎಲ್ಲರಿಂದ ಅರ್ಜಿತ ಅನಮುಚಿತ ಅಂದ್ರೆ ಒತ್ತೈಸಿ ಪ್ರಚೋದಿಸಿ ಹೀಗೆ ಭಗವಂತ ಹಗಲಲ್ಲಿ ಅರ್ಜಿ ನಾಮಕನಾಗಿದ್ದಾನೆ. ಸೂರ್ಯ ಕಿರಣ ಅರ್ಜಿ ನಾರಾಯಣ ವಾಸುದೇವ ಪ್ರಶ್ನೆ ಬೆಂಕಿ ಉರಿದ ಮೇಲೆ ಕಟ್ಟಿಗೆಯಲ್ಲಿ ಅದು ಕೆಂಡವಾಗಿ ಹೊಡಿತು. ಜ್ವಾಲ ಎಲ್ಲ ಹೊಡಿತು, ಕಟ್ಟಿಗೆ ನನ್ನ ಆದ್ರೆ ಕಟ್ಟಿಗೆ ಏನು ಇರುತ್ತೆ, ಕಟ್ಟಿಗೆಯಲ್ಲಿ ಕೆಂಡ ಮಾತ್ರ ಇರುತ್ತೆ. ಕೊನೆ ಲಾಸ್ಟ್ ಅಷ್ಟೇ ಇತ್ತು, ಅದಕ್ಕೆ ಅಂಗಾರ ಸಂಸ್ಕೃತ ಅಂಗಾರ ಅಂದ್ರೆ ಕೆಂಡ. ಸ್ಫುರಿಂಗಾಹ ನಕ್ಷತ್ರಗಳಲ್ಲಿ ಬರುವಂತಹ ನಾರಾಯಣ ಅನ್ನೋದು ಮುಖ್ಯವಾಗಿ ಕೂತ್ಕೊಂಡು ಅವನು ಯಾಕೆ ನಕ್ಷತ್ರ ನಮಗೆ ನಕ್ಷತ್ರ ನಕ್ಷತ್ರ ನಾಕ್ಷತ್ರ ನಕ್ಷತ್ರ ನಾಕ್ಷತ್ರ ಅವನನ್ನು ರಕ್ಷಣೆ ಮಾಡತಕ್ಕ ಇನ್ನೊಂದು ಶಕ್ತಿ ಇಲ್ಲ. ಕ್ಷತ್ರ ಅಂದ್ರೆ ಕಷ್ಟದಲ್ಲಿದ್ದಾಗ ರಕ್ಷಿಸುವವ, ಅವನಿಗೆ ಕಷ್ಟದಲ್ಲಿದ್ದಾಗ ರಕ್ಷಣೆ ಪಡೆದವರು ಯಾರಿದ್ದಾರೆ ಇನ್ನೊಬ್ಬರು ಯಾರು ಇಲ್ಲ. ಅದಕ್ಕೆ ಬರುವಂತಹ ನಕ್ಷತ್ರ ಶಬ್ದವಾಗಿ ಈ ನಕ್ಷತ್ರಗಳಲ್ಲಿ ಚಂದ್ರ ಅನ್ನುವ ಕೆಟ್ಟದ ಕಿಡಿಗಳಾದ ನಕ್ಷತ್ರಗಳಲ್ಲಿ ನಕ್ಷತ್ರ ಶಬ್ದವಾಗಿ ಚೆನ್ನಾಗಿರ್ತೀರ. ಅದೇ ಸ್ವರ್ಗ ಲೋಕದ ಬೆಂಕಿಯ ಕೆಂಡದ ಉಂಡೆಯ ಕಿಡಿಗಳು ಕಿಡಿಗಳಿಗೆ ಸಂಸ್ಕೃತಿ ಹೇಳುದು ವಿಸ್ಫುಲಿಂಗ ಅಂತ. ವಿಸ್ಫುಲಿಂಗ ಅಂತ ಯಾಕೆ ಹೆಸರು ಕಿಡಿಗಳಿಗೆ ಯಾಕೆ ಹೆಸರು ಅಂತ ಮೊದಲು ನೋಡಿದ್ರೆ ಪರೋಕ್ಷ ಗೊತ್ತಾಗುತ್ತೆ. ಕಿಡಿಗಳಿಗೆ ವಿಸ್ಫುರಂತಿ ವಿಸ್ಫುರಿತ ಚಿಕ್ಕ ಚಿಕ್ಕದಾಗಿ ನೂರಾರು ಕಡೆಗೆ ಸಿಡಿದು ಕಣ್ಣಿಗೆ ಬೆಳಕಿನ ಕಿಡಿಗಳನ್ನ ಸ್ಫುರಣ ಸಣ್ಣ ಸಣ್ಣದಾಗಿ ಕಿಡಿಗಿಡಿಗಳಾಗಿ ಎಲ್ಲ ಕಡೆ ಹತ್ತಿ ಕಣ್ಣಿಗೆ ಕಾಣಿಸಿಕೊಳ್ಳುವಂತ ವಿವಿಧ ಸ್ಫುರತಿಯಿಂದ ಕಾಣಿಸಿಕೊಳ್ಳುತ್ತಾನೆ. ರೂಪದಿಂದ ವಿವಿಧ ರೂಪದಿಂದ ಸ್ಫುರತಿ ಆದ್ದರಿಂದ ಅವರು ವಿಸ್ಫುರಿತ ಶಬ್ದವಾಚನಾಗಿ ನಕ್ಷತ್ರಗಳಲ್ಲಿ ತುಂಬಿದ್ದಾರೆ. ಹಾಗಾಗಿ ನಕ್ಷತ್ರಗಳು ಸ್ವರ್ಗಲೋಕದ ಕಿಡಿಗಳಾಗ ನಾರಾಯಣ ಅನ್ನುವಂತರಿ ಸ್ವರ್ಗ ರೂಪದಲ್ಲಿ ಸನ್ನಿಹಿತನಾದ ನಾರಾಯಣ ಅನ್ನುವಂತರಿಯಲ್ಲಿ ನಾರಾಯಣ ನಾರಾಯಣ ಅನ್ನುವ ಸೂರ್ಯನಲ್ಲಿ ಸನ್ನಿಹಿತವಾದಂತಹ ಕಟ್ಟಿಗೆ ನಾರಾಯಣ ವಾಸುದೇವ ಅಂತಕ್ಕಂಥ ಕಿರಣಗಳಲ್ಲಿ ಸನ್ನಿಹಿತವಾಗಿರ್ತಕ್ಕಂಥ ಭಗವಂತನ ರೂಪವೇ ಹೊಗೆ ನಾರಾಯಣ ಸಂಕರ್ಷಣ ಅಂತಕ್ಕಂಥ ಹಗಲಿನಲ್ಲಿ ಬಂದಿರುವಂತಹ ಬೆಳಕೆ ಜ್ವಾಲೆ ನಾರಾಯಣ ಪ್ರದ್ಯುಮ್ನ ಚಂದ್ರನಲ್ಲಿ ಬಂದಿರತಕ್ಕಂಥ ಬೆಂಕಿಯ ಕೆಂಡ ನಾರಾಯಣ ನಿರುದ್ಧಾಂತ ನಕ್ಷತ್ರದಲ್ಲಿರುವಂತಹ ರೂಪವೇ ಆ ಸ್ವರ್ಗ ಲೋಕದ ನಾರಾಯಣ ಗುರಿಯ ಕಿಡಿಗಳು ಸ್ಪಾಕ್ಸ್ ಇಂಥ ಒಂದು ಪಂಚರೂಪದ ಒಂದು ಅತಿ ನಿರ್ಮಾಣ ಆಯಿತು. ಹೀಗೆ ಇರ್ತಕ್ಕಂಥ ಅಗ್ನಿಯಲ್ಲಿ ತಸ್ಮಿನ್ ನೇತಸ್ಮಿನ್ ನಕ್ರವು ನಾರಾಯಣ ಗುರಿಯಲ್ಲಿ ಸ್ವರ್ಗದಲ್ಲಿ ಸನ್ನಿಹಿತವಾದ ನಾರಾಯಣ ಗುರಿಯಲ್ಲಿ ದೇವತೆಗಳು ಈ ಪುಣ್ಯಜೀವಿಯನ್ನ ಹೋಗಿಸಿದ್ರು. ಅದಕ್ಕೆ ಆ ಬೆಂಕಿಯಲ್ಲಿ ಅವ್ರು ಸೇರ್ಕೊಂಡ ಹೋಗಿ ಸೇರ್ಕೊಂಡಾಗ ಏನಾಗುತ್ತೆ ಆ ಆಹುತಿ ಒಂದೊಂದು ಆಹುತಿಯಿಂದ ಒಂದು ರೂಪಾಂತರ ಬರುತ್ತೆ. ಏನಾದ ತಸ್ಯಾಹ ಆಹುತಿ ಸೋಮೋ ರಾಜ ಸಂಭವತಿ ಆ ಆಹುತಿಯಿಂದ ಜೀವ ಸೋಮ ಆಗ ಸೋಮ ಅಂದ್ರೆ ಸೋಮ ಆಗುವುದಂದ್ರೆ ಚಂದ್ರ ಆಗುವುದಲ್ಲ. ಸೋಮಲೋಕದಲ್ಲಿ ಸೋಮನ ಜೊತೆಗೆ ಚಂದ್ರನ ಜೊತೆಗೆ ಯೋಗಿಸುವಂತಹ ಶಕ್ತಿ ಅಂತ ಸೋಮೋ ರಾಜ. ಸೋಮರಾಜ ಅಂದ್ರೆ ಚಂದ್ರ ಅಂತ ಚಂದ್ರನಾಗಿ ಅಲ್ಲಿ ಸೇರುವುದಲ್ಲ, ಚಂದ್ರನ ಜತೆಗಾರನಾಗಿ ಚಂದ್ರಲೋಕದಲ್ಲಿ ಗ್ರಹಿಸುವಂತಹ ಶಕ್ತಿಯನ್ನು ಪಡೆದ. ಈ ಅಗ್ನಿಯಲ್ಲಿ ಪಕ್ಕ ಆದ ಮೇಲೆ ಅಲ್ಲಿ ತನಕ ಚಂದ್ರಲೋಕದಲ್ಲಿ ಗ್ರಹಿಸುವ ಶಕ್ತಿ ಇರಲಿಲ್ಲ. ಇದರಲ್ಲಿ ನಾರಾಯಣ ಅಗ್ನಿಯಲ್ಲಿ ಅವನು ಪಾಠ ಆದ ತಕ್ಷಣ ಚಂದ್ರಲೋಕದಲ್ಲಿ ಚಂದ್ರನ ಜೊತೆಗೆ ವಿಭೇದಿಸುವಂತಹ ಶಕ್ತಿ ಬಂತು. ಚಂದ್ರಲೋಕ ಅಂದ್ರೆ ಇಲ್ಲಿ ಕಾಣತಕ್ಕಂಥ ಗ್ಲೋಬಲ್ಲ, ನಾರಾಯಣ ಅಗ್ನಿಯಲ್ಲಿ ಹೋಮ ಮಾಡಿ ಜಗಾರಿ ಹೋಗಿ ಬಂದಿದ್ದು ಇದು ಬೇರೆ. ಇದು ಕೇವಲ ನಮ್ಮ ಕಣ್ಣಿಗೆ ಕಾಣದ ಸೂಕ್ಷ್ಮಲೋಕ. ನಾನು ಅದನ್ನು ಹೇಳಿದ್ರೆ ಸೂರ್ಯನಿಗಿಂತಲೂ ಸೂರ್ಯಮಂಡಲಕ್ಕಿಂತಲೂ ಆಚೆಗಿರುವಂತಹ ಇದು ಸೂರ್ಯಮಂಡಲದ ಈಚೆ. ಸೋಮೋ ರಾಜ ಸಂಭವತಿ ಒಂದು ಅಗ್ನಿಯಲ್ಲಿ ಆಹುತಿಯಾಗಿ ಸೋಮಲೋಕದಲ್ಲಿ ದೇವತೆಗಳಂತೆ ವಿರೋಧಿಸುವಂತಹ ಶಕ್ತಿ ಪಡೆದಿತ್ತು. ಒಂದು ಹೋಮ ಆಯಿತು. ಅಲ್ಲಿಂದ ಪರ್ಜನ್ಯೋ ವಾವಗೌತಮಾಗ್ನಿ ತಸ್ಯ ವಾಯುರೇವ ಸನಿತ್ ಅಭ್ರಂ ಧೂಮ ವಿದ್ಯುದರ್ಜಿ ಅಶನಿರಂಧಾರಾ ರಾಜುನಯೋ ವಿಸ್ಫುರಿಂಗಾ ತಸ್ಮಿನ್ನೇ ತಸ್ಮಿನ್ ಲಗ್ನೋ ದೇವ ಸೋಮಂ ರಾಜಾನಂ ವಿದ್ವತಿ ತಸ್ಯ ಆಹುತೇ ವರ್ಷ ಸಂಭವತಿ. ಅಲ್ಲಿಂದ ಎರಡನೇ ಅಲ್ಲಿಂದ ಅಲ್ಲಿ ಎಷ್ಟೋ ಕಾಲ ಪುಣ್ಯದ ಭೋಗಕ್ಕೋಸ್ಕರ ಎಷ್ಟು ಕಾಲ ಬೇಕೋ ಅಷ್ಟು ಕಾಲ ಪುಣ್ಯ ಭೋಗ ಮಾಡ್ತಾ ಸ್ವರ್ಗದಲ್ಲಿ ಚಂದ್ರಲೋಕದಲ್ಲಿ ವಿವರಿಸಿದ. ಅಲ್ಲಿಂದ ಅಲ್ಲಿ ಇರ್ತಕ್ಕಂಥ ಅವರು ಮುಗಿಯಿತು ಅವನನ್ನ ಕಡಕ್ಕೆ ತಳ್ಳುವುದು ಅಂತ ಹೇಳ್ಬೋದು. ಅದು ಬಹಳ ಡಿಗ್ರಿಫೇರ್ ಆಗಿತ್ತು ಅದಕ್ಕೆ ಹೋಗಿ ಸೋ ಅಲ್ಲಿಂದ ಕಡಕ್ ತಳ್ಳಿರುತ್ತೆ. ಇದು ಮತ್ತೊಂದು ಅಗ್ನಿ ಇಲ್ಲ ಯಾವ ನದಿ ಎರಡನೇ ಅಗ್ನಿ ವಾತಾವರಣದಲ್ಲಿ ಬಂದು ಪರ್ಜನ್ಯ ಮೋಡಗಳ ಮೇಘಮಂಡಲದಲ್ಲಿ ಸೇರಿಕೊಂಡಿತ್ತು ಜೀವ. ಅದನ್ನೇ ಪರ್ಜನ್ಯೋ ವಾವ ಗೌತಮಾಗ್ನಿ ವಾಸುದೇವ ನಾರಾಯಣ ವಾಸುದೇವ ಮೇಘಮಂಡಲದಲ್ಲಿ ಸೇರಿಕೊಂಡಿದ್ದಾನೆ. ಆ ವಾಸುದೇವನ ರೂಪದಲ್ಲಿ ನಾರಾಯಣ ರೂಪದಿಂದ ಅವನನ್ನು ಮೋಹಿಸಿ ಮೇಘಮಂಡಲದಲ್ಲಿ ಪರ್ಜನ್ಯ ಅಂದ್ರೆ ಮೇಘಮಂಡಲ ಮೇಘ ಲೋಕ ಪರ್ಜನ್ಯ ಲೋಕ ಅಂದ್ರೆ ದೇವತೆಯೇ ಒಬ್ಬ ಇದ್ದಾನೆ ಪರ್ಜನ್ಯ ಅಂತ ಮೇಘಮಂಡಲ ಅಭಿಮಾನಿ. ಆ ಮೇಘಮಂಡಲ ಅಭಿಮಾನಿಯಲ್ಲಿ ಮತ್ತು ಮೇಘಮಂಡಲದಲ್ಲಿ ತುಂಬಿರತಕ್ಕಂಥ ಭಗವಂತನ ರೂಪ ವಾಸುದೇವ ಅದು ಕೂಡ ಅಗ್ನಿ ಹತ್ತಿ ಮೇಲಿಂದ ಕಳೆದ ಬಂದ ಜೀವನ ಕಾರಣ ಅದನ್ನು ಸ್ವೀಕಾರ ಮಾಡಿ ಅದನ್ನು ಮತ್ತೆ ಕೆಳಗೆ ಬಿದ್ದು ಅರ್ಥ ಅಗ್ನಿಯಾಗಿ ವಾಸುದೇವ ಅಗ್ನಿಯಾಗಿ ಪಂಚನ್ಯದಲ್ಲಿದ್ದಾರೆ. ಪಂಚನ್ಯ ಆಗ್ತಾರೆ ಮೇಘಮಂಡಲದಲ್ಲಿ ಇರತಕ್ಕಂತಹ ವಸ್ತು ದೇವತೆಗೆ ಅಥವಾ ಮೇಘಮಂಡಲಕ್ಕೆ ಪಂಚನ್ಯ ಆಚರಿಸಿದರು. ಭಗವಂತನಿಗೆ ವಾಸುದೇವ ರೂಪಕ್ಕೆ ಪಂಚನ್ಯ ಆಚರಿಸಿದರು. ಪಂಚನ್ಯ ಅಂದ್ರೆ ಏನು ಅಂದ್ರೆ ಆ ಶಬ್ದದ ಅರ್ಥ ಪರಂ ಶ್ರೇಷ್ಠಂ ಸಸ್ಯಾಧಿಕಂ ಜನಯತಿ ಇತಿ ಪಂಚನ್ಯ. ಯಾವುದು ನಮ್ಮ ಬದುಕಿಗೆ ಬೇಕಾದ ಉತ್ತಮವಾದ ಆಹಾರವನ್ನು ಸೃಷ್ಟಿ ಮಾಡುತ್ತದೋ ಅದು ಪಂಚನ್ಯ. ಮತ್ತೆ ಮಳೆ ಬಂದದ್ರಿಂದ ಈಗ ಸಲ್ಲ ಬರೆಯೋದು ಪರಂ ನಮಗೆ ಪುಷ್ಟಿ ಕೊಡತಕ್ಕಂಥ ನಮ್ಮನ್ನು ರಕ್ಷಣೆ ಮಾಡತಕ್ಕಂಥ ವಸ್ತುಗಳನ್ನು ಜನಯತಿ ಹುಟ್ಟಿಸುವಂತದ್ದು ಪರಜನ ಅದೇ ಪಂಚನ್ಯ. ಹಾಗಾಗಿ ಮಳೆಯಿಂದ ತಾನೇ ಇಲ್ಲಿ ಬೆಳೆ ಯಾವುದರಿಂದ ಬೆಳೆ ಜನಿಸುತ್ತೋ ಆ ಶಕ್ತಿ ಪರಜನ ಪರ್ಜನ್ಯ ಜನಯತಿ ಪರಂಜನ್ಯಂ ಎಸ್ ಇದೆಲ್ಲವೂ ಅದರ ಜನ್ಯ ಅದರಿಂದ ಹುಟ್ಟಿತು. ಹಾಗಾಗಿ ನಾವು ಹುಟ್ಟುವ ನಮ್ಮನ್ನ ಪೋಷಣೆ ಮಾಡುವ ನಮ್ಮನ್ನ ರಕ್ಷಣೆ ಮಾಡತಕ್ಕಂಥ ಆಹಾರ ಧಾನ್ಯಗಳನ್ನ ಹುಟ್ಟಿಸುವ ಶಕ್ತಿ ಬರುತ್ತೆ. ಪರಂಜನಯತಿ ತನ್ನಿಂದ ಇತರವಾದ ಎಲ್ಲವನ್ನು ಹುಟ್ಟಿಸುವ ಎಲ್ಲಕ್ಕಿಂತ ಶ್ರೇಷ್ಠವಾದ ಬ್ರಹ್ಮಾಂಡ ದೇವತೆಗಳನ್ನು ಹುಟ್ಟಿಸುವವರು ಪರ್ಜನ್ಯ ಅಲ್ಲದೆ ಈ ಪರ್ಜನ್ಯ ಏನ್ರಿ ಪರ್ಜನ್ಯ ಅಂತಾರೆ. ಅದರಿಂದ ಭಗವಂತನೇ ವಾಸುದೇವನೇ ಪರ್ಜನ್ಯ. ಆ ವಾಸುದೇವ ಪರ್ಜನ್ಯರಾಗಿ ಈ ಪರ್ಜನ್ಯದಲ್ಲಿ ಸೇರಿಕೊಂಡಿದ್ದು ನೀವು ಒಂದು ಕಿಂಚಿತ್ ಪರ್ಜನ್ಯ ಅದೇನೋ ನಾಲ್ಕು ಮಳೆ ಮನೆ ಬಿದ್ದು ನಾಲ್ಕು ಗಿಡ ಆಯಿತು ಏನ್ ದೊಡ್ಡ ಪರ್ಜನ್ಯ ಅಂತ ಹೇಳ್ಕೊಂಡು ಇಡೀ ಜಗತ್ತನ್ನೇ ಜನನ ಮಾಡತಕ್ಕಂಥ ಪರ್ಜನ್ಯದ ವಿಶೇಷ ಸನ್ನಿಧಾನದಿಂದ ಈ ಪರ್ಜನ್ಯನು ನಮಗೆ ಬೇಗ ಆಹಾರವನ್ನು ಕೊಟ್ಟ. ಈ ಪರ್ಜನ್ಯ ಮಂಡಲ ಎರಡನೆಯಲ್ಲಿ ದೇವತೆಗಳು ಸ್ವರ್ಗದಿಂದ ಅದನ್ನು ಕೆಳಗೆ ತಳಿದ ಶಿವ ಬೇರೆ ಮಂಡಲದಲ್ಲಿ ಸೇರಿಕೊಂಡು ಅದು ಮಳೆಯ ನೀರಿನ ಜೊತೆಗೆ ಈ ಅತ್ರಿಗೂ ಮತ್ತೆ ನಾರಾಯಣ ವಾಸುದೇವ ಸಂಕೃಷ್ಣ ಪ್ರತಿಮಾ ಅದರಂತಹ ಬೇಕಲ್ಲ ಸಮಿತಿ ಬೇಕು ಕಟ್ಟಿಗೆ ಬೇಕು ಹೊಗೆ ಬೇಕು ಬೆಂಕಿ ಬೇಕು ಜ್ವಾಲೆ ಕೆಟ್ಟ ಬೇಕು ಕಿಡಿ ಬೇಕು ಇದಿಷ್ಟು ಇದಾಗುತ್ತೆ. ಸಂಕೃಷ್ಣ ನಾರಾಯಣ ಸಂಕೃಷ್ಣ ವಾಸುದೇವ ಸಂಕೃಷ್ಣ ಸಂಕೃಷ್ಣ ಸಂಕೃಷ್ಣ ಪ್ರತಿಮ ಸಂಕೃಷ್ಣ ಇದರಲ್ಲಿ ಸಂಕೃಷ್ಣ ನಾರಾಯಣ ಕಟ್ಟಿಗೆ ಯಾವ ತಸ್ಯ ವಾಯುದೇವ ಸಮಿತಿ ಮೇಘಮಂಡಲ ಅನ್ನುವ ಬೆಂಕಿಗೆ ಗಾಳಿ ಅನ್ನುವ ಕಟ್ಟಿಗೆ ಕಟ್ಟಿದ ಮೇಘಮಂಡಲ ಸಂಘರ್ಷ ಉಂಟಾಗುವ ಪ್ರಜ್ವಲಿಸಿ ಅದು ಕ್ಲಾಶ್ ಆಗಿ ಸಿಡಿದು ನೀರು ಚಿಕ್ಕದಕ್ಕೆ ಗಾಳಿ ಗಾಳಿಯಿಂದ ಸಂಘರ್ಷ ಉಂಟಾಗುತ್ತೆ ಮತ್ತೆ ಪಡೆಯಬಹುದು. ಹಾಗಾಗಿ ಅದನ್ನು ಪ್ರಜ್ವಲನಗೊಳಿಸಿ ಅದನ್ನು ಜಾಗೃತಗೊಳಿಸತಕ್ಕಂತಹ ಬೆಂಕಿಯನ್ನು ಮುಚ್ಚಿಸುವಂತಹದ್ದು ಯಾವುದಿದ್ರೆ ಗಾಳಿ ಅದನ್ನು ವಾಯುವೆ ಅಲ್ಲಿ ಸನ್ನಿಧಿ ವಾಯುವಿನಲ್ಲಿ ಸನ್ನಿಹಿತರಾಗಿರತಕ್ಕಂತಹ ಭಗವಂತನೆ ಸನ್ನಿಚ್ಛಂದ ವಚನಾಗಿ ಅಲ್ಲಿ ವಾಸುದೇವ ಸಂಘರ್ಷಣ ವಾಸುದೇವ ಸಂಘರ್ಷಣ ವಾಸುದೇವ ವಾಸುದೇವ ನಾರಾಯಣನಾಗಿ ಇಲ್ಲಿ ವಾಯುವಿನಲ್ಲಿದ್ದಾನೆ. ಅವನು ಸಮಿತಿಯಾಗೆ ಎಂದು ಹೇಳಿದಾಗೆ ಅಲ್ಲಿ ಬೆಳಕನ್ನ ಸಮೇತನಗೊಳಿಸಿದ ಇಲ್ಲಿ ಮಳೆಯನ್ನು ಸಮೇತನಗೊಳಿಸಿದ ಆ ಮೇಘಮಂಡಲ ಮಳೆ ಕೊಡುವುದಕ್ಕೆ ಬೇಕಾಗಿರ್ತಕ್ಕಂಥ ಸಂಘರ್ಷವನ್ನ ಹುಟ್ಟಿಸುವವನಾದ ಸಮಿತಿ. ವಾಯು ಯಾಕೆ ವಾಯು ಅಂದ್ರೆ ಭಗವಂತನಿಗೆ ವಾಯು ಯಾಕೆ ಅಂದ್ರೆ ವಾಯು ಜ್ಞಾನ ಆಯುರೂಪದ ವಾ ಅಂದ್ರೆ ಜ್ಞಾನ ಆಯು ಹೋದ್ರೆ ಆಯುಷ್ಯ ಬದುಕು ಜ್ಞಾನಮಯವಾದ ಬದುಕನ್ನು ನಮಗೆ ಕೊಡುವವ ತಾನು ಜ್ಞಾನಸ್ವರೂಪ ನಿತ್ಯ. ಹಾಗಾಗಿ ವಾಯು ಶಬ್ದ ವಾಚ್ಯನಾಗಿ ವಾಯುವಿನಲ್ಲಿ ಮಳೆಯನ್ನು ಸಮೇಧನಗೊಳಿಸುವ ಮೇಘಮಂಡಲವನ್ನು ಅಭಿವೃದ್ಧಿಗೊಳಿಸತಕ್ಕಂಥ ಶಕ್ತಿಯಾಗಿ ಸಮಿತಿಯಾಗಿ ವಾಯುವಿನಲ್ಲಿ ಅಲ್ಲ ವಾಸುದೇವ ರೂಪ ಸಮಿತ ವಾಸುದೇವ ನಾರಾಯಣ ವಾಸುದೇವ ವಾಸುದೇವ ರೂಪ ಅಂತ ಅದು ಸಮಿತ್ಯನಿಂದ ಹೊಗೆ ಹುಟ್ಟುವುದು. ಇಲ್ಲಿಗೇನು ಹೊಗೆ ಹುಟ್ಟಿದ್ದು ಅಗ್ರಂ ಭೂತರವಂತಿದ್ದು ಹೊಗೆ ಏನ್ ಮಾಡುತ್ತೆ ಮೊದಲು ತನ್ನ ತಾನು ಯಾವುದರಿಂದ ಹುಟ್ಟಿತೋ ಅದರಿಂದ ಹುಟ್ಟಿದ ಬೆಳಕನ್ನೇ ಕಾಣದ ಭೂತರು ಬೆಂಕಿಯ ಬೆಳಕನ್ನೇ ಕಾಣದ ಹಾಗೆ ಹೊಗೆ ತುಂಬಿಕೊಡುತ್ತೆ. ಬೆಂಕಿಗೆ ಮತ್ತು ನಮ್ಮ ಕಣ್ಣಿಗೆ ಮಧ್ಯವಾಗಿ ಅಡ್ಡವಾಗಿ ತುಂಬಿಕೊಡುತ್ತೆ ಮತ್ತು ಹೊಗೆಯ ಸ್ವಭಾವ ಎಲ್ಲ ಕಡೆ ತುಂಬಿಕೊಡುತ್ತೆ. ರಶ್ಮಿಯ ಸ್ವಭಾವ ಎಲ್ಲ ಕಡೆ ತುಂಬಿಕೊಳ್ಳುವುದು ಮೋಡದ ಸ್ವಭಾವ ಮುಂದಿನಲ್ಲಿ ಎಲ್ಲ ಕಡೆ ತುಂಬಿಕೊಳ್ಳುವುದು. ಮೋಡ ಅನ್ನುವುದು ಕೂಡ ಹೊಗೆಯಲ್ಲಿ ಆಕಾಶದಲ್ಲಿ ತುಂಬಿ ಆ ಸೂರ್ಯನ ಬೆಳಕನ್ನು ಕಾಣದಂತೆ ಹಾಗೆ ಬೆಂಕಿ ಕಾಣದಂತೆ ಇಲ್ಲಿ ಬೆಂಕಿ ಹೊಗೆ ಮಾಡುತ್ತೆ ಅಲ್ಲಿ ಸೂರ್ಯನ ಬೆಳಕು ಕಾಣದಂತೆ ಮೋಡ ಮಾಡುತ್ತೆ. ಹಾಗಾಗಿ ಮೋಡಗಳೇ ಹೊಗೆ ಅಕ್ರಮ ಅಕ್ರಮ ಧೂಮನ ಅದು ಧೂಮ ಯಾಕೆ ಅಂತ ಗೊತ್ತಾಯ್ತದೆ ಸೂಕ್ತರು ಅದು ಕಾಣದಂತೆ ಮಾಡುತ್ತೆ ತಡೆಯಾಗುತ್ತೆ ಪ್ರಾಧ್ಯಾಯಿಸು ಮುಂದೆ ಪ್ರಾಧ್ಯಾಯಿಸುವಂತೆ ಅದು ನೀರನ್ನು ಹೊತ್ತುಕೊಂಡಿರುವಂತಹ ಕೆಳಗಿನಿಂದ ಈಗಿನ ನೀರು ಅದರೊಳಗೆ ತುಂಬಿರುವುದು ಅದು ನೀರನ್ನು ಹೊತ್ತುಕೊಂಡಿರುವಂತದ್ದು ಜನದ ನೀರನ್ನು ಕೊಡುವಂಥದ್ದು ನೀರನ್ನು ನೀರನ್ನು ಹೊತ್ತುಕೊಂಡವ ಭಗವಂತನೇ ಆದ್ದರಿಂದ ಆ ನೀರನ್ನು ಧಾರಣೆ ಮಾಡುವ ಶಕ್ತಿಯಾಗಿ ಅವರ ಶಕ್ತಿಯಾಗಿ ಹೊರಗಲ್ಲಿ ಭಗವಂತ ಇದ್ದಾನೆ. ಅವನೇ ವಾಸುದೇವ ವಾಸುದೇವ ಆಯಿತು ಪರ್ಜನ್ಯ ಲೋಕ ಅನ್ನೋ ಬೆಂಕಿ ಅದಕ್ಕೆ ಕಟ್ಟಿಗೆ ಹೊಗೆಯಾಯಿತು ಅದರ ಬಳಕೆ ಯಾವುದು ಆ ಹೊಗೆ ಬರ್ತೀವಿ ಬೇರೆ ಬೆಳಕು ಬರಬೇಕಲ್ಲ ಆ ಕಟ್ಟಿಗೆ ವಾಯು ಸಂಘರ್ಷ ಆದಾಗ ಮೊದಲು ಬರುವ ಬೆಳಕು ವಿದ್ಯುದರ್ಚಿ ಮಿಂಚು ಅನ್ನುವ ಬೆಳಕು ಮಿಂಚು ವಾಯು ಸಂಘರ್ಷದಿಂದ ಮಿಂಚು ಆಯಿತು ಸಿಡಿಲಾಯಿತು ಉಳಿದಾಯಿತು ಆ ಮಿಂಚು ಏನಾದ ಮಿಂಚು ಅನ್ನುವ ಜ್ವಾಲೆ ಯಾಕೆಂದರೆ ಅರ್ಚಿ ವಿದ್ಯುತ್ ವಿದ್ಯುತ್ ಅಂದ್ರೆ ವಿದ್ಯುತತೆ ಎಲ್ಲ ಕಡೆ ವಿಶೇಷವಾಗಿ ಬೆಳಗುವಂಥದ್ದು ಕಣ್ಣು ಪೂರೈಸುವ ಬೆಳಕು ಭಗವಂತನೇ ವಿದ್ಯುತ್ ಚಂದ್ರ ವಾಕ್ಯ ವಿದ್ಯುತ್ತೆ ಆದ್ದರಿಂದ ಅರ್ಚಿ ಅನ್ನುವುದಕ್ಕೆ ನಾವು ಅದನ್ನು ನೋಡಿದ್ದೇವೆ. ಆಮೇಲೆ ಚಂದ ಆಗಬೇಕು ಚಂದ ಅದು ಯಾವುದು ಅಂದ್ರೆ ಮಿಂಚು ಅನ್ನುವ ಬೆಂಕಿಯಿಂದ ಬೆಂಕಿ ಹಾರಿದಾಗ ಚಂದ ಉಳಿ ಏನದು ಅಶನಿ ರಂಗಾರ ಮಿಂಚು ಮೊದಲು ನಮಗೆ ಕಣ್ಣಿ ಕಾಣುತ್ತೆ ಯಾಕೆಂದ್ರೆ ಬೆಳಕಿನ ವೇಗ ಆಮೇಲೆ ಸಿಡಿಲಿನ ಶಬ್ದ ಆ ಸಿಡಿಲು ಉಂಟಲ್ಲ ಅದೇ ಚಂದ ಯಾಕೆಂದ್ರೆ ಅಶನಿ ಅಶನಿ ಇದ್ರೆ ಏನು ಎಲ್ಲವನ್ನು ನಾಶ ಮಾಡ ಅಶ್ನಾಗಿ ಎಲ್ಲವನ್ನು ತಿಂದು ತೆಗೆಯುವಂತ ಸಿಡಿಲು ಇದಿತ್ತು ಅದನ್ನು ನಿರ್ಣಾಮಂತ ಅದರಿಂದ ಅದಕ್ಕೆ ಅಶನಿ ಅಶನ ಮಾಡುವಂತ ಎಲ್ಲವನ್ನೂ ತಿಂದು ಬಿಡುವಂತ ಹಾಗಾಗಿ ಆ ಸಿಡಿಲೇ ಅದರ ಕೆಂಡ ಸಿಡಿಲು ಕೆಂಡ ಆದ್ರೆ ಸ್ಪಾರ್ಕ್ಸ್ ಯಾವುದಿಲ್ಲ ಹುಡುಗುಗಳೇ ಅದರ ಸ್ಪಾರ್ಕ್ಸ್ ಸರಾಧಿನಯೋ ವಿಸ್ಪರಿಂತಾರ ಈ ಶಬ್ದದ ಅರ್ಥ ಎಲ್ಲ ನಾವು ಇದನ್ನು ನೋಡಿದ್ದೀವಿ ಶಬ್ದಗಳಲ್ಲಿ ಗಮನವನ್ನು ಕೊಡತಕ್ಕಮಾನು ಅರ್ಥ ಎಲ್ಲ ಕಡೆ ಅದೇ ಅರ್ಥ ಭಗವಂತನ ಸರಾ ವಿಸ್ಫುಲಿಂಗ ಆದ್ರೆ ನೀವು ಜಪಿಸ್ಕೊಡಲಿ ಸರಾಧುನಯ ರಾಜನಿಗೆ ಹುಡುಗುಗಳು ಆ ಅಶನೇಂದ್ರ ಸಿಡಿಲು ರಾಜನಿಗೆ ಆ ಪುಟ್ಟ ಪುಟ್ಟ ಗುಡುಗುಡು ಶಬ್ದ ಕೇಳುತ್ತಲ್ಲ ಅದೇ ಅದರ ಸ್ಮಾರ್ಕ್ಸ್ ಆ ಬೆಂಕಿಯ ಕಿಡಿಗಳು ಅದರಲ್ಲಿ ಸರಾಗ ಸ್ವರೂಪನಾಗಿ ಸರಾದ ಅಂದ್ರೆ ಆನಂದ ಸ್ವರೂಪನಾಗಿ ಭಗವಂತ ಆಮೇಲೆ ರಾಗ ಅಂದ್ರೆ ಆನಂದ ಸ್ವರೂಪ ಒಬ್ಬರು ನಿಸ್ರಾಗನಾಗಿ ನಾದಸ್ವರೂಪ ನಾದಸ್ವರೂಪವನ್ನು ನಿಷ್ಪಾದಕನಾಗಿ ಆನಂದ ಸ್ವರೂಪನಾಗಿ ಅದನ್ನು ತುಂಬಿದ್ದಾರೆ ಅದನ್ನು ಭಗವಂತ ಸರಾಧನೆ ಹೀಗೆ ಸಿಡಿಲು ಮತ್ತು ಗುಡುಗುಗಳೇ ಅದರ ಕೆಂಡ ಮತ್ತು ಕಿಡಿಗಳಾಗಿ ವಾಸುದೇವ ಪ್ರದ್ಯುಮ್ನ ವಸ್ತೆ ಒದಗುತ್ತಾಗಿ ಒಂದು ಪುಚ್ಚಾಗಿ ನಿರ್ಮಾಣ ಆಯಿತು. ಆ ಐದು ಬಗೆಯ ಸೇರಿರತಕ್ಕಂಥ ಪದ್ಧತಿಯ ಅಂತಕ್ಕಂಥ ವಾಸುದೇವ ಅಂತ ಹೇಳಿ ಜೀವನದ ದೇವತೆ ತಸ್ಮಿನ್ ಏತಸ್ಮಿನ್ ಅಗ್ರೋ ದೇವ ಸೋಮ ರಾಜಿ ಆ ಬೆಂಕಿಯಲ್ಲಿ ದೇವತೆಗಳು ಸೋಮರಾಜ ಅಂದ್ರೆ ಚಂದ್ರನ ಜೊತೆ ವಿಹರಿಸ್ತಾ ಇದ್ದ ಜೀವನದ ಹೋಗಿಸಿದ ಹೋಗಿಸಿದಾಗ ಏನಾಯ್ತು ತಸ್ಯ ಆಹುದೇ ವರ್ಷ ಸಂಭವತಿ ಅಲ್ಲಿ ಆಹುತಿ ಕೊಟ್ಟಿದ್ದರ ಪರಿಣಾಮವಾಗಿ ಈ ಶಿವ ಮಳೆ ನೀರಿನ ಜೊತೆಗೆ ಸೇರಿಕೊಂಡಿದ್ದು ವರ್ಷ ಸಂಭವತಿ ಮಳೆಯಾಗುತ್ತೆ ಮಳೆಯಾಗುವುದಲ್ಲ ಮಳೆಯ ಜೊತೆಗೆ ಸೇರಿಕೊಂಡು ಮಳೆ ನೀರಿನ ಒಟ್ಟಿಗೆ ಸೇರಿಕೊಂಡು ಎರಡು ಆಹುತಿ ಆಯ್ತು ಎರಡನೇ ಹೋಮ ಆಯ್ತು ಮಳೆಯ ನೀರಿನಲ್ಲಿ ಸೇರಿಕೊಂಡಿದೆ ಶಿವ ಮತ್ತೆ ಏನಾಗಬೇಕು ಮಳೆ ಬಂತು ಮಳೆ ಬಂದ ಮೇಲೆ ಪೃಥ್ವೀವ ಭಗವತಮಾತ್ರಿ ಸಸ್ಯ ಸಂವತ್ಸರ ಹೇ ವಸವಿತ್ ಆಕಾಶೋ ಧೂಮ ರಾತ್ರಿ ರಕ್ಷಿ ಯಶೋ ಅಂಗಾರಾಂತರ ದಿಶೋ ವಿಸ್ಫುಲಿಂಗಾ ತಸ್ಮಿನ್ನೇ ತಸ್ಮಿನ್ ಅಗ್ರೋ ದೇವಾ ವರ್ಷಂ ಯುಕ್ವತಿ ತಸ್ಯ ಆಹುತೇ ಅನ್ನಂ ಭವತಿ ಸಂಭವತಿ ಸರಿ ಅಲ್ಲಿಂದ ಮತ್ತೆ ಕೆಳಕ್ಕೆ ಬಂದ ಜೀವ ಮಳೆ ಜೊತೆಗೆ ಮಳೆ ಕೆಳಗೆ ಸುರಿಯಿತು ಕೆಳಗೆ ಸುರಿದ ಮಳೆ ಜೊತೆಗೆ ಇವನು ಕೆಳಗೆ ಸುರಿದ ಸುರಿದಿದ್ದ ಕೆಳಗೆ ಎಲ್ಲಿ ಬಿದ್ದ ಭೂಮಿಗೆ ಬಿದ್ದ ಅಲ್ಲಿಂದ ಭೂಮಿ ಬರ್ತಿಗೆ ಜೀವ ಸ್ವರ್ಗದಿಂದ ಪೃಥ್ವಿ ಆ ಭೂಮಿಯ ಅಗ್ನಿ ಯಾವುದು ಅಂದ್ರೆ ಪೃಥ್ವಿ ಅನ್ನುವ ಅಗ್ನಿ ಅಲ್ಲಿಗೆ ದೇವತೆಗಳು ಅವನು ಪೃಥ್ವಿ ಕಳಿಸಿದ್ರು ಅದೇ ಪೃಥ್ವೀವಾಗವು ತಮ ಅಗ್ನಿ ಮೂರನೇ ಅಗ್ನಿ ಅಂದ್ರೆ ಸಂಕರ್ಷಣ ನಾಮಕನಾದ ಭಗವಂತ ಪೃಥ್ವಿಯಲ್ಲಿ ಪೃಥುವಾಗಿ ವಿಶಾಲವಾಗಿ ಧಾರರೂಪನಾಗಿ ತುಂಬಿದ್ದಂತೆ ಈ ಶಬ್ದವಾಚ್ಯನಾಗಿ ಅಗ್ನಿ ಶಬ್ದವಾಚ್ಯನಾಗಿ ಪೃಥ್ವಿಯಲ್ಲಿ ತುಂಬಿದ್ದಾರೆ ಪೃಥ್ವಿ ಅನ್ನೋ ಬೆಂಕಿ ಪೃಥ್ವಿ ಅನ್ನೋ ಬೆಂಕಿಗೆ ಕಟ್ಟಿಗೆ ಯಾವುದು